ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೂವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಶಹಾಬಾದ ತಾಲೂಕಿನ ದೇವನ ತೇಗನೂರು ಗ್ರಾಮದ ರೈತ ರಾಮ ಸಿದ್ದರಾಮ ಶಿವಯೋಗಪ್ಪ ದೇವನೆ ಅವರೊಂದಿಗೆ ಸಂದರ್ಶನ ಕೈಯಿದ್ರೆ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ ಅವರು. ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತವನ್ನು ಹಾಡಿದ್ದಾರೆ. ಇದರಲ್ಲಿ ಚೌಡಗಿ ಪದವನ್ನು ಗೌರಮ್ಮ ಯಮನಪ್ಪ ಮಾದರ ಹಾಗೂ ಸಂಗಡಿಗರು.

ಜಾಗ ಪಾವನ ಮಾಡ ಜಗದಂಬ ನಿನ್ನ ಸೇವಾ ಮಾಡುತ್ತ ನಾನು ಬನ್ನೆ ಜಾಗ ಪಾವನ ಮಾಡ ಜಗದಂಬ ನಿನ್ನ ಸೇವಾ ಮಾಡುತ್ತ ನಾನು ಬನ್ನೆ ಜಾಗ ಪಾವನ ಮಾಡ ಜಗದಂಬ ನಿನ್ನ ಸೇವಾ ಮಾಡುತ್ತ ನಾನು ಬನ್ನೆ ಮಾಡಿದ ಎಲ್ಲೆಲ್ಲ